ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ ಪ್ರಸಕ್ತ ವರ್ಷ 100ಕ್ಕೂ ಹೆಚ್ಚು ಅಂಬೇಡ್ಕರ್ ವಸತಿ ನಿಲಯಗಳ ಸ್ಥಾಪನೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕೇಂದ್ರದಿಂದ ಶೋಷಿತ ಸಮುದಾಯಗಳಿಗೆ ಮತ್ತಷ್ಟು ಯೋಜನೆ ಜಾರಿ, ಸಚಿವ ಡಾ ವೀರೇಂದ್ರ ಕುಮಾರ್. ಆರ್ಥಿಕ ಅಭಿವೃದ್ಧಿಯಲ್ಲಿ ವಿಶ್ವದಲ್ಲೇ ಭಾರತ ಮುಂಚೂಣಿ, ಸಚಿವ ಪ್ರಹ್ಲಾದ್ ಜೋಶಿ. ಮಕ್ಕಳಿಗೆ ಕೌಶಲ್ಯಪೂರ್ಣ ಶಿಕ್ಷಣ ನೀಡಲು ಹೊಸ ಶಿಕ್ಷಣ ನೀತಿ ಸಹಕಾರಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ವನ್ಯಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರೆಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 6:50.51. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ವೃಂದಗಾನದಲ್ಲಿ ಕೇಳಿ ಏಳು ಎದ್ದೇಳು ಎಚ್ಚರಾಗು ಏಳು. ಬಯಸುವವು ಭಾರತ ಪುರುಷ ಏಳು ಎದ್ದೇಳು ಎದ್ದೇಳು ಎದ್ದೇಳು. ಸತ್ಯ ಅಮ್ಮಯ ಅಚಲ ಧರ್ಮವೆಂದು ಜೀವದಯೇ ಸಕಲ ಭಾಗ್ಯವೆಂದು ಸಮತೆಯಮ್ಮಯ ಹಿರಿಯ ಧ್ಯೇಯವೆಂದು ಸಾರಲೇಳು ಏಳು ಎದ್ದೇಳು ಭಾರತ ಪುರುಷ. ಪ್ರಜಾಪ್ರಭುತ್ವವೇ ಅಮ್ಮಯ ಉಸಿರೆಂದು ಅದಕ್ಕಾಗಿ ಕಟ್ಟಿಂದು ಕಂಕಣವನು ಮಾಡು ಪ್ರತಿಜ್ಞೆಯ ಮಾಡು ದೇಶ ರಕ್ಷಣೆಗೆ ಜೀವ ಮುಡುತ್ತದು ಎದ್ದೇಳು ಭಾರತ ಪುರುಷ. ವಿಶ್ವ ಶಾಂತಿಯ ಬಯಸುವ ಓ ಭಾರತ ಪುರುಷ ವಿಶ್ವ ಶಾಂತಿಯ ಬಯಸುವ ಓ ಭಾರತ ಪುರುಷ. ಲೋಕದ ಜನಕ್ಕೆ ಲೋಕ ಧರ್ಮಕ್ಕೆ ಸಾರು ಜಯವಾಗಲೆಂದು ಸಾರು ಜಯವಾಗಲೆಂದು ಎದ್ದೇಳು ಭಾರತ ಪುರುಷ. ಏಳು ಎದ್ದೇಳು ಎಚ್ಚರಾಗು ಏಳು ಏಳು ಎದ್ದೇಳು ಎಚ್ಚರಾಗು ಏಳು ವಿಶ್ವ ಶಾಂತಿಯ ಬಯಸುವವು ಭಾರತ ಪುರುಷ. ಏಳು ಎದ್ದೇಳು ಎದ್ದೇಳು ಎದ್ದೇಳು. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟುಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ. ಅವ್ರಿಗೆ ಟಿವಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನ್ ಟಿವಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ? ಟಿಬಿ ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. ಟಿಬಿ ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಕೃಷಿ ರಂಗ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀರಾವರಿ ನೀರಿನ ಪರೀಕ್ಷೆ ಮತ್ತು ಅದರ ಮಹತ್ವ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಬಿಜಿ ವಾಸಂತಿ ಅವರೊಂದಿಗೆ ಸಂದರ್ಶನ, ಜನಪದ ಗೀತೆ, ಕೃಷಿ ಮಾಹಿತಿ ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ನೀರಾವರಿ ನೀರಿನ ಪರೀಕ್ಷೆ ಮತ್ತು ಅದರ ಮಹತ್ವ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಬಿಜಿ ವಾಸಂತಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ವಾಸಂತಿ ಅವರೇ. ನಮಸ್ತೆ ಸರ್. ನಾವು ಈ ನೀರಾವರಿ ಆಶ್ರಯದಲ್ಲಿ ಕೃಷಿಯನ್ನ ಮಾಡುವಾಗ ಒಳ್ಳೆಯ ಗುಣಮಟ್ಟದ ನೀರನ್ನ ಬಳಸಬೇಕಾಗತ್ತೆ. ಹೌದು. ಮುಖ್ಯವಾಗಿ ನಮ್ಮ ನೀರಾವರಿ ನೀರಿನ ಗುಣಮಟ್ಟವನ್ನು ನಾವು ನೀರಿನ ಪರೀಕ್ಷೆ ಮಾಡಿಸೋದ್ರ ಮೂಲಕ ತಿಳ್ಕೋಬೇಕಾಗತ್ತೆ. ಅದರ ರುಚಿ ನೋಡಿದರೆ ನಮಗೆ ಅದರ ಗುಣಮಟ್ಟ ಗೊತ್ತಾಗೋದಿಲ್ಲ. ನಾವು ನೀರನ್ನು ಪರೀಕ್ಷೆ ಮಾಡಿಸದೆ ಬಳಸಿಬಿಟ್ರೆ ನಮ್ಮ ಮಣ್ಣು ಕೂಡ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ನೀರಾವರಿ ನೀರಿನ ಪರೀಕ್ಷೆ ಮತ್ತು ವಿಶ್ಲೇಷಣೆ, ಇದರಿಂದ ಆಗುವಂತಹ ಅನುಕೂಲಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ಬೇಕು. ಮೊದಲಿಗೆ ಈ ನೀರಾವರಿ ಮೂಲಗಳಲ್ಲಿ ಎಷ್ಟು ವಿಧ ಇದಾವೆ ಅಂತೀರಿ? ಸಾಮಾನ್ಯವಾಗಿ ನೀರಿನ ಮೂಲಗಳಲ್ಲಿ ಎರಡು ವಿಧಗಳಿವೆ. ಒಂದು ಮೇಲ್ಮೈ ನೀರು, ಇನ್ನೊಂದು ಅಂತರ್ಜಲ ನೀರು ಅಂತ ಕರಿತೀವಿ. ಈ ಅಂತರ್ಜಲಕ್ಕೆ ಹೋಲಿಸಿದ್ರೆ ಮೇಲ್ ನೀರಿನಲ್ಲಿ ಲವಣಗಳ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಆದ್ರೆ ನೀರಿನಲ್ಲಿರುವ ಲವಣದ ಪ್ರಮಾಣ ದೊರಕುವ ಮೂಲ ಮತ್ತು ಆದು ಬರುವ ಆದಿ ಇದ್ರ ಮೇಲೆ ಆ ಒಂದು ಪ್ರಮಾಣ ಅವಲಂಬಿಸಿರುತ್ತೆ. ಆದ್ದರಿಂದ ಯಾವುದೇ ಒಂದು ನೀರು ನಾವು ನೀರಾವರಿಗೆ ಉಪಯೋಗ ಮಾಡೋಕ್ಕಿಂತ ಮುಂಚೆ ಅದನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿ ಕೃಷಿಗೆ ಯೋಗ್ಯವೋ ಇಲ್ಲವೋ ಎಂಬುದನ್ನು ನಾವು ವಿಶ್ಲೇಷಣೆ ನಂತರ ಅದನ್ನು ಬಳಸಬೇಕು ಅಂತ ಹೇಳ್ತೀವಿ. ಇನ್ನು ಮುಖ್ಯವಾಗಿ ಈ ನೀರಿನ ಒಂದು ಗುಣಮಟ್ಟವನ್ನು ಹೇಗೆ ಕಂಡುಹಿಡಿಯಬಹುದು ಅಂತೀರಿ? ವಿಶೇಷವಾಗಿ ಈ ನೀರಾವರಿ ನೀರಿನ ಗುಣಮಟ್ಟವನ್ನು, ಈ ನೀರಾವರಿ ನೀರಿನ ಯೋಗ್ಯತೆಯನ್ನು ನಾವು ಈ ಅಂಶಗಳಂತೆ ನಾವು ಕಂಡಿಡಬಹುದು. ಒಂದೇನಪ್ಪ ಅಂದ್ರೆ ಆ ನೀರಿನಲ್ಲಿರುವಂತಹ ಕರಗುವ ಲವಣಗಳ ಪ್ರಮಾಣ, RSC ಅಂದ್ರೆ ರೆಸಿಡಿಯಲ್ ಸೋಡಿಯಂ ಕಾರ್ಬನೇಟ್ ಪ್ರಮಾಣ, SAR ಸೋಡಿಯಂ ಶೋಷಕ ಅನುಪಾತ ಎಷ್ಟಿದೆ ಅಂತ, ಮತ್ತೆ ಬೋರಾನ್ ಪ್ರಮಾಣ, ಸೋಡಿಯಂ ಪ್ರಮಾಣ ಮತ್ತೆ ಕ್ಲೋರೈಡ್ ಪ್ರಮಾಣದ ಮೇಲೆ ಈ ನೀರಾವರಿ ನೀರು ಉತ್ತಮವಾಗಿದೆ ಇಲ್ವೋ ಅನ್ನೋದನ್ನ ನಾವು ಗುರುತುಪಡಿಸಬಹುದಾಗಿದೆ. ಇನ್ನು ಮುಖ್ಯವಾಗಿ ನಾವು ಈ ವ್ಯವಸಾಯದ ದೃಷ್ಟಿಯಿಂದ ನೋಡಿದಾಗ ಯಾವ್ಯಾವ ಮುಖ್ಯ ಅಂತಾರೆ ಇದರಲ್ಲಿ ಈ ಅಂಶಗಳಲ್ಲಿ? ವ್ಯವಸಾಯ ದೃಷ್ಟಿಯಿಂದ ನೋಡಿದಾಗ ನಾವು ಇವುಗಳಲ್ಲಿ ಒಟ್ಟು ಆ ಪೈಕಿನಲ್ಲಿ ಒಟ್ಟು ಕರಗುವ ಲವಣಗಳ ಅಂಶ, SAR ಬೈಕಾರ್ಬನೇಟ್ ಪ್ರಮಾಣ ಮತ್ತೆ ಬೋರಾನ್ ಅಂಶ ಬರೀ ಅತಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋ ಒಂದು ಅಂಶವಾಗಿದೆ. ಇನ್ನು ಮುಖ್ಯವಾಗಿ ಈ ಕರಗುವ ಲವಣಗಳು ಅಂತ ನಾವು ಕೇಳಿದ್ವಿ, ಈ ಕರಗುವ ಲವಣಗಳು ಅಂದ್ರೆ ಯಾವ ಯಾವ ಅಂತೀರಿ? ಈ ಕರಗುವ ಲವಣ ಅಂದ್ರೆ ಈ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ ಮತ್ತು ಕೆಲವೆಡೆ ಪೊಟ್ಯಾಸಿಯಂಗಳ ಕ್ಲೋರೈಡ್ಗಳಿರುತ್ತೆ, ಮತ್ತೆ ಸಲ್ಫೇಟ್, ಬೈಕಾರ್ಬನೇಟ್ ಮತ್ತೆ ಕೆಲವು ಬಾರಿ ಕಾರ್ಬನೇಟ್ ಸಹ ನೀರಿನಲ್ಲಿ ಕರಗಿಸುವುದು ಸಾಮಾನ್ಯವಾಗಿದೆ. ಇವೆಲ್ಲನೂ ನಾವು ಕರಗುವ ಲವಣಗಳು ಅಂತ ಕರಿತೀವಿ. ಜೊತೆಗೆ ಬೋರಾನು ಇಂಥ ಅಂಶಗಳು ಕೂಡ ಇರ್ತವ? ಹಾ, ಬೋರಾನು ಇರುತ್ತೆ, ಫ್ಲೋರೈಡು, ಬೋರಾನು ಅನ್ನೋ ಅಂಶಗಳು ಸಹ ನಾವು ನೀರು ಆಳ ಮತ್ತೆ ಅಂತರ್ಜಲದ ಮಟ್ಟ ಆಳಕ್ಕೆ ಹೋಗ್ತಾ ಇದ್ದಂಗೆ ಈ ಬೋರಾನ್ ಅಂಶ ಮತ್ತೆ ಫ್ಲೋರೈಡ್ ಅಂಶ, ನೈಟ್ರೇಟ್ ಅಂಶ ಎಲ್ಲನೂ ನಮ್ಗೆ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಅಂತರ್ಜಲದ ಮಟ್ಟ ಕುಸಿದಾಗೆ ಇವುಗಳ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಇನ್ನು ಮುಖ್ಯವಾಗಿ ಈ ನೀರಿನ ಗುಣಮಟ್ಟವನ್ನು ನಾವು ಕಳಪೆ ಅಂತ ಕೆಲವು ಸಂದರ್ಭದಲ್ಲಿ ಘೋಷಣೆ ಮಾಡ್ತೀವಿ. ಈ ರೀತಿ ಘೋಷಣೆ ಮಾಡೋದಕ್ಕೆ ನಮಗೆ ಇರುವಂತಹ ಯಾವ್ಯಾವ ಆಧಾರಗಳು ಅಥವಾ ಮಿತಿಗಳು ಏನೇನು ಅಂತ? ಇದರಲ್ಲಿ ಮುಖ್ಯವಾಗಿ ಕರಗಿದ ಒಟ್ಟು ಲವಣಗಳ ಪ್ರಮಾಣ, ವಿದ್ಯುತ್ ವಾಹಕತೆಯಿಂದ ನಾವು ಏನು ಕಂಡಿಡಿತೀವಿ ಪ್ರಯೋಗಾಲಯದಲ್ಲಿ, ಅದು 4 dSm ಜಾಸ್ತಿ ಇದ್ರೆ ಅಂತ ನೀರು ಕಳಪೆ ನೀರು ಅಂತ ಹೇಳ್ತೀವಿ. ಇದೇ ರೀತಿ ವಿನಿಮಯ ಸಾಧ್ಯ ಸೋಡಿಯಂ ಪ್ರಮಾಣದಲ್ಲಿ 15% ಹೆಚ್ಚು ಇದ್ರೆ, ಮತ್ತೆ ರಾಸಾಯನಿಕ ಆಮ್ಲಜನಕ ಅವಶ್ಯಕತೆ 200-300 ಹೆಚ್ಚು ಇದ್ರೆ, ಜೈವಿಕ ಆಮ್ಲಜನಕದ ಅವಶ್ಯಕತೆ 50-60 ಹೆಚ್ಚು, ಹಾಗೂ ಭಾರ ಲೋಹದ ಪ್ರಮಾಣ, ನಾವೇನ್ ಹೇಳಿದ್ವಿ ಫ್ಲೋರೈಡ್ ಅಂತ ಒಂದು ಭಾರ ಲೋಹದ ಪ್ರಮಾಣ ಲೆಡ್ ತದ್ನ 0.1 ppm ಹೆಚ್ಚಿದ್ರೆ, ಮತ್ತೆ ತೇಲುತ್ತಿರುವ ಘನ ಪದಾರ್ಥಗಳು ಅಂತ ಏನ್ ಹೇಳ್ತೀವಿ ಅದು ಪ್ರಮಾಣ 0.02 ಅಂದ್ರೆ 0.02% ಅಷ್ಟು ಜಾಸ್ತಿ ಇದ್ರೆ ಅಂತ ಒಂದು ನೀರು ತುಂಬಾ ಕಳಪೆ ಆಗಿದೆ, ಅದನ್ನ ನಾವು ನೀರಾವರಿಗೆ ಉಪಯೋಗಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತೀವಿ. ಇವು ಮುಖ್ಯವಾಗಿ ನೀರಾವರಿನ ಒಂದು ಗುಣಮಟ್ಟ, ವಿಶೇಷವಾಗಿ ನೀರಾವರಿ ನೀರಿನ ಗುಣಮಟ್ಟವನ್ನ ಕಳಪೆ ಅಂತ ಸಾರುವಂತ ಮಿತಿಗಳು ಅಂತ ನಾವು ಹೇಳಬಹುದು. ಇನ್ನು ಮುಖ್ಯವಾಗಿ ಈ ಲವಣಗಳ ಪ್ರಮಾಣದ ಮೇಲೆ ಈ ನೀರಾವರಿ ನೀರಿನ ವರ್ಗೀಕರಣವನ್ನು ಹೇಗೆ ಮಾಡಬಹುದು? ಈ ಲವಣದ ಪ್ರಮಾಣದ ಮೇಲೆ ಒಟ್ಟು 4 ಆಗಿ ನಾವು ನೀರಾವರಿ ನೀರಿನ ವರ್ಗೀಕರಣ ಮಾಡಬಹುದು. ಇದು ಏನಪ್ಪ ಅಂದ್ರೆ 250 ಕಡಿಮೆ ಇದ್ರೆ, ವಿದ್ಯುತ್ ವಾಹನ ಏನು 250 ಕಡಿಮೆ ಇದೆ ಪ್ರತಿ ಸೆಂಟಿಮೀಟರ್ಗೆ, ಅದನ್ನ ನಾವು ಅದರಲ್ಲಿ ಜಾಸ್ತಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಬೈಕಾರ್ಬನೇಟ್ ಲವಣದ ಅಂಶ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಮತ್ತು ನೀರಾವರಿಗೆ ಇದು ಸೂಕ್ತವಾದ ನೀರು ಅಂತ ಹೇಳ್ತೀವಿ. ಮತ್ತೆ ಇದರಲ್ಲಿ ಸಾಲ್ಟ್ ಕಂಟೆಂಟ್ ಅಂದ್ರೆ ಲವಣದ ಅಂಶ ಏನಿದೆ ಅದು ಅಲ್ಪಮಟ್ಟಕ್ಕಿರುತ್ತೆ, ಇದನ್ನ ಏನು ತೊಂದರೆ ಇಲ್ಲದೆ ಇದ್ರಂಗೆ ನಾವು ನೀರಾವರಿಗೆ ಉಪಯೋಗ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಅಂದ್ರೆ ವಿದ್ಯುತ್ ವಾಹಕತೆ 250 ಕಡಿಮೆ ಇರಬೇಕು ಅಂತ ಹೇಳ್ತೀವಿ. 200-750 ಇದ್ರೆ ಅದನ್ನ ಮಧ್ಯಮ ಪ್ರಮಾಣದಲ್ಲಿರುವಂತಹ ನೀರು ಅಂತ ಹೇಳ್ತೀವಿ, ಲವಣ ಪ್ರಮಾಣ ಇರುವಂತಹ ನೀರು ಅಂತ ಹೇಳ್ತೀವಿ. ಮತ್ತೆ ಇದನ್ನ ಮಧ್ಯಮವಾಗಿ ಸೂಕ್ತವಾಗಿದೆ ಇದ ಅಂತ ಕರಿತೀವಿ. ಅಂದ್ರೆ ಮಧ್ಯಮ ಪ್ರಮಾಣದಲ್ಲಿ ನಾವು ಬಳಸ್ಕೋಬಹುದು ಅಂತ ಹೇಳ್ತೀವಿ. ಅದೇ 750-2250 ವರ್ಗೂ ಇದ್ರೆ ಅದಕ್ಕೆ ಅಧಿಕ ಲವಣವಿರುವ ನೀರು ಅಂತ ಕರಿತೀವಿ. ಇದನ್ನ ನಾವು ಬಳಸಿದಾಗ ಏನಾಗುತ್ತೆ, ಈ ಒಂದು ಕರಗುವ ಲವಣದ ಅಂಶಕ್ಕೆ ಹೋದಾಗ ಸೋಡಿಯಂ ಮತ್ತೆ ಕ್ಲೋರೈಡ್ ಅಂಶ ಇದರಲ್ಲಿ ಜಾಸ್ತಿ ಇರುತ್ತೆ. ಇದನ್ನ ನಾವು ನೀರಾವರಿಗೆ ಉಪಯೋಗ ಮಾಡಿದಾಗ ಏನಾಗುತ್ತೆ, ನಮಗೆ ಬೆಳೆಗಳ ಮೇಲೂ ಹಾನಿ ಆಗುತ್ತೆ, ಮತ್ತೆ ಮಣ್ಣಿನ ಗುಣಧರ್ಮದ ಮೇಲೂ ನಮಗೆ ಹಾನಿ ಉಂಟು ಮಾಡುತ್ತೆ ಅಂತ ಹೇಳ್ತೀವಿ. ಇದೇ ರೀತಿ 2250 ಹೆಚ್ಚು ಲವಣ ಅಂತಹ ನೀರನ್ನ ನಾವು ಉಪಯೋಗ ಮಾಡಿದ್ರೆ ಇದನ್ನ ನೀರಾವರಿಗೆ ಸೂಕ್ತವೇ ಅಲ್ಲವಾದಂತಹ ನೀರು ಅಂತ ಕರಿತೀವಿ. ಮತ್ತೆ ಇದರಲ್ಲೂ ಸಹ ಸೋಡಿಯಂ ಮತ್ತು ಕ್ಲೋರೈಡ್ ಅಲ್ಲದೆ ಬೇರೆ ಕಾರ್ಬನೇಟ್ ಇರುವಂತಹ ಅಂಶನೂ ಜಾಸ್ತಿ ಇರುತ್ತೆ. ಮತ್ತೆ ಆಗ್ಲೇ ಹೇಳಿದಂಗೆ ಘನ ವಸ್ತುಗಳು, ಹೆವಿ ಮೆಟಲ್ಸ್ ಅಂತ ನಾವೇನ್ ಕರಿತೀವಿ, ಲೆಡ್ ಮತ್ತೆ ನೈಟ್ರೇಟ್ ಅಂಶನೂ ಸಹ ಜಾಸ್ತಿ ಇರುತ್ತೆ. ಅಂತ ನೀರನ್ನ ನಾವು ಉಪಯೋಗ ಮಾಡ್ಕೊಂಡ್ರೆ ಅದು ಮಣ್ಣು ಮತ್ತೆ ಸಸ್ಯಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀವಿ. ಮುಖ್ಯವಾಗಿ ನಾವು ಲವಣಗಳ ಒಂದು ಪ್ರಮಾಣದ ಮೇಲೆ ನೀರಾವರಿ ನೀರಿನ ವರ್ಗೀಕರಣವನ್ನ ಮಾಡ್ತೀವಿ. ಇನ್ನ ಮುಖ್ಯವಾಗಿ ಈ ಲವಣ ಜಾಸ್ತಿ ಇರುವಂತ ನೀರನ್ನ ನಾವು ನೀರಾವರಿಗೆ ಬಳಸಿದಾಗ ಆಗುವಂತ ದುಷ್ಪರಿಣಾಮಗಳು ಏನೇನು ಅಂತೀರಿ? ಈ ಲವಣದ ಅಂಶ ಮಣ್ಣಿನ ಮೇಲೂ ಪರಿಣಾಮ ಬೀರುತ್ತೆ. ಹಂಗಾಗಿ ಏನಾಗುತ್ತೆ, ಲವಣ ಜಾಸ್ತಿ ಇರೋ ನೀರನ್ನ ನಾವು ನೀರಾವರಿಗೆ ಬಳಸಿದಾಗ ಆ ಮಣ್ಣನ್ನ ಚೌಳ್ ಮಣ್ಣಾಗಿ ಪರಿವರ್ತನೆ ಹೊಂದುವ ಸಾಧ್ಯತೆ ಇರುತ್ತೆ. ಮತ್ತೆ ಈ ಚೌಳ್ ಮಣ್ಣಲ್ಲಿ ಸಸ್ಯಗೆ ನಾವು ಏನ್ ಬೆಳೆ ಬೆಳಿತೀವಿ ಆ ಬೆಳೆಗಳಿಗೆ ನೀರಿನ ಪ್ರಮಾಣವು ಕಡಿಮೆ ಆಗುತ್ತೆ, ಅಂದ್ರೆ ಅದು ಹೀರ್ಕೊಳ್ಳುವಂತಹ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತೆ ಆ ಸಸ್ಯಗಳು ಬೆಳೆದಾಗ ಅವು ಸುಲಭವಾಗಿ ನೀರನ್ನು ಹೀರ್ಕೊಳ್ಳೋ ಕಳ್ಕೊಳ್ಳುತ್ತೆ. ಮತ್ತೆ ಅದು ನೀರನ್ನ ಹೀರ್ಕೊಳ್ಳೋದ್ರ ಬದಲಾಗಿ ಅದು ಹೊರಹಾಕುವಂತ ಒಂದು ಪರಿಸ್ಥಿತಿನೂ ಸಹ ಬಂದ್ಬಿಡುತ್ತೆ. ಹೌದು, ಜೌಗಾಗತ್ತೆ ಅಂತ ಹೇಳ್ತೀವಿ. ಮತ್ತೆ ಚೌಳ ಅಂಶವಿರುವ ನೀರನ್ನು ನಾವು ಸತತವಾಗಿ ಬಳಸ್ತಾ ಇರೋದ್ರಿಂದ ಏನಾಗುತ್ತೆ, ಅದರಲ್ಲಿ ಸೋಡಿಯಂ ಮತ್ತು ಕ್ಲೋರೈಡ್ ವಿದ್ಯುತ್ ಕಣಗಳು ಸಸ್ಯಗಳಿಗೆ ನಂಜು ಉಂಟು ಮಾಡಕ್ಕೆ ಶುರು ಮಾಡುತ್ತೆ. ಅಂದ್ರೆ ವಿಷದ ಪರಿಣಾಮ ಕೂಡ ಉಂಟಾಗುತ್ತೆ. ಹೌದು, ಸಸ್ಯಗಳ ಮೇಲೆ, ಹೌದು, ಬೆಳವಣಿಗೆ ಮೇಲೆ ಅದು ವಿಷದ ಪರಿಣಾಮ ಬೀರುತ್ತೆ. ಸೋಡಿಯಂ ಮತ್ತು ಕ್ಲೋರೈಡ್ ಅಂಶಗಳು ಜಾಸ್ತಿ ಇದ್ದಾಗ, ಹೆಚ್ಚಾದಾಗ. ಇನ್ನ ಈ ಸೋಡಿಯಂ ಮತ್ತು ಕ್ಲೋರೈಡ್ ಅಂಶ ಜಾಸ್ತಿ ಇದ್ರೆ ಏನಾಗುತ್ತೆ ಅಂತ, ಈ ಸೋಡಿಯಂ ನಿಂದ ಏನಾಗುತ್ತೆ, ನೀರು ಹೆಚ್ಚು ಸೋಡಿಯಂ ಇರುವಂತಹ ನೀರನ್ನ ನಾವು ಬೆಳಗ್ಗೆ ಉಪಯೋಗ ಮಾಡೋದ್ರಿಂದ ಸೋಡಿಯಂ ನಿಂದ ನಂಜಾದಲ್ಲಿ ಈ ಸಸ್ಯಗಳು ನಂಜಾಗುತ್ತೆ. ಮತ್ತೆ ಸಸ್ಯಗಳು ಪೋಷಕಾಂಶಗಳನ್ನು ಹೀರಿಕೊಳ್ಳುವಂತ ಶಕ್ತಿನ ಕಳ್ಕೊಳ್ಳುತ್ತೆ. ಮತ್ತು ಎಲೆಗಳ ತುದಿ ಏನಾಗುತ್ತೆ, ಅದು ಸುಟ್ಟಂತಾಗುತ್ತದೆ. ಅದೇ ರೀತಿ ಕ್ಲೋರೈಡ್ ಜಾಸ್ತಿ ಇರುವ ನೀರನ್ನ ನಾವು ಉಪಯೋಗ ಮಾಡಿದಾಗ ಅದೇನಾಗುತ್ತೆ, ನಂಜಾಗದು ಅದ್ರ ಜೊತೆಗೆ ಸಸ್ಯಗಳ ಎಲೆಗಳು ಮಂದವಾಗುತ್ತೆ, ಮಂದವಾಗಿ ಸುರುಳಿ ಸುತ್ತಕೊಳ್ಳುತ್ತೆ. ಅಂತ ಒಂದು ಕ್ಲೋರೈಡ್ ಅಂಶ ಜಾಸ್ತಿ ಇದ್ರೆ ಸಸಿಗಳ ಎಲೆ ಸುರುಳಿ ಸುತ್ತಕೊಳ್ಳುತ್ತೆ, ಮತ್ತೆ ಸೋಡಿಯಂ ಅಂಶ ಜಾಸ್ತಿ ಇದ್ರೆ ಎಲೆಗಳು ನಂಜಾಗಿ ಸುಟ್ಟಂತೆ ಆಗತ್ತೆ ಅಂತ ಹೇಳ್ತೀವಿ. ಇನ್ನ ಮುಖ್ಯವಾಗಿ ಲವಣದ ಅಂಶ ಜಾಸ್ತಿ ಇರುವಂತ ನೀರನ್ನ ನಾವು ವ್ಯವಸಾಯಕ್ಕೆ ಬಳಸೋದಕ್ಕೆ ಅನುಸರಿಸಬೇಕಾದಂತಹ ನಿರ್ವಹಣಾ ಕ್ರಮಗಳೇನೇನು ಅಂತೀರಿ? ಇದನ್ನ ಲವಣ ನಿರೋಧಕ ಶಕ್ತಿ ಇರುವಂತಹ ಬೆಳೆ ಮತ್ತು ತಳಿಗಳನ್ನು ಮಾತ್ರ ನಾವು ಬೆಳೆಯಬೇಕಾಗತ್ತೆ ಅಂತ ಒಂದು ಜಾಗದಲ್ಲಿ. ಈ ಉದಾಹರಣೆಗೆ ಬೀಟ್ರೂಟ್ ಆಗಿರ್ಬೋದು ಅಥವಾ ಸೊಪ್ಪು, ಈ ಸೊಪ್ಪು ಸಹ ನಾವು ಲವಣ ಜಾಸ್ತಿ ಇರುವಂತಹ ಮಣ್ಣಲ್ಲಿ ನಾವು ಬೆಳೆದ್ರೆ ಅದು ಉತ್ಕೃಷ್ಟವಾಗಿ ಬೆಳೆಯುತ್ತೆ ಅಂತ ಹೇಳ್ತೀವಿ. ಈ ಒಂದು ಬೆಳೆಗಳನ್ನ ನಾವು ಯೋಚನೆ ಮಾಡಿ ನಾವು ಒಂದು ಬೆಳೆ ಪದ್ಧತಿನ ನಾವು ಅನುಸರಿಸಬೇಕಾಗತ್ತೆ. ಮತ್ತೆ ಜಮೀನಿನ ಬಸಿಯುವಿಕೆಯನ್ನು ನಾವು ಬಿಸಬೇಕಾಗತ್ತೆ. ಬಸುವಿಕೆ ಕೊಟ್ಟು ಆ ಲವಣಗಳು ಬಸಿದು ಕೆಳಗಡೆ ಹೋಗುವಂಗೆ ವ್ಯವಸ್ಥೆ ನಾವು ಮಾಡ್ಕೋಬೇಕಾಗತ್ತೆ. ಮತ್ತೆ ಇದನ್ನ ಸಿಂಚನ ನೀರಾವರಿ ಬದಲಾಗಿ ಸೂಕ್ಷ್ಮ ನೀರಾವರಿ ಅಂದ್ರೆ ನೀರಾವರಿ ವಿಧಾನವನ್ನು ಅನುಸರಿಸಬೇಕಾಗತ್ತೆ. ಮತ್ತೆ ಮಣ್ಣಲ್ಲಿರುವಂತ ಲವಣಗಳನ್ನು ಉತ್ತಮ ನೀರಿನಿಂದ ಬೇರೆ ವಲಯಕ್ಕೆ ಕೆಳಗೆ ಬಸಿಯುವಂತೆ ಮಾಡಬೇಕಾಗತ್ತೆ. ಮತ್ತೆ ಇನ್ನೊಂದು, ಇದನ್ನ ಬೇರೆ ಚೆನ್ನಾಗಿರುವಂತಹ ನೀರಿನ ಜೊತೆ ಮಿಕ್ಸ್ ಮಾಡಿ ಅಥವಾ ಮಳೆ ನೀರ್ ಜೊತೆ ಸರಿ ಪ್ರಮಾಣದಲ್ಲಿ ನಾವು ಮಿಶ್ರ ಮಾಡಿ ನಂತರ ನಾವು ಅದನ್ನ ಬಳಕೆ ಮಾಡಬೇಕಾಗತ್ತೆ. ಓಹೋ, ಅಂದ್ರೆ ಮುಖ್ಯವಾಗಿ ಲವಣಗಳನ್ನ ನಾವು ಬೇರಿನಿಂದ ಕೆಳಗಡೆ ಹೋಗೋ ರೀತಿಯಲ್ಲಿ ಬಸಿಯೋ ರೀತಿಯಲ್ಲಿ ಮಾಡಬೇಕು. ಜೊತೆಗೆ ಉತ್ತಮ ಗುಣಮಟ್ಟದ ನೀರನ್ನ ಮಿಶ್ರ ಮಾಡ್ಕೊಂಡು ಬಳಸ್ಕೋಬೇಕು ಒಂದ್ ವೇಳೆ ವ್ಯವಸಾಯಕ್ಕೆ ಬಳಸೋದಾದ್ರೆ. ಇನ್ನ ಮುಖ್ಯವಾಗಿ ಈ ರೆಸಿಡ್ಯುಯಲ್ ಸೋಡಿಯಂ ಕಾರ್ಬೊನೇಟ್ ಅಂಶ ಅಂತ ತಾವ್ ಹೇಳಿದ್ರಿ, ಈ RSC ಅಂತಂದು, ಈ ರೀತಿ ಅಂದ್ರೆ ಏನು? ಇದು ನೀರಿನಲ್ಲಿರುವ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಕಾರ್ಬೊನೇಟ್ ಮತ್ತೆ ಬೈಕಾರ್ಬೊನೇಟ್ ಅಂಶ ಏನಿರುತ್ತೆ ಅದರ ಆಧಾರದ ಮೇಲೆ ಇದನ್ನ ಲೆಕ್ಕಾಚಾರ ಮಾಡ್ತೀವಿ ನಮ್ಮ ಪ್ರಯೋಗಾಲಯದಲ್ಲಿ. ಈ ಅಂಶದ ಮೇಲೆ ಅಂದ್ರೆ ರೆಸಿಡ್ಯುಯಲ್ ಸೋಡಿಯಂ ಕಾರ್ಬೊನೇಟ್ ಅಂಶದ ಮೇಲೆ ಒಟ್ಟು ನೀರಾವರಿ ನೀರನ್ನ ಮೂರು ವಿಧವಾಗಿ ವಿಂಗಡಣೆ ಮಾಡ್ತೇವೆ. ಒಂದು ಸೂಕ್ತ ಅಂದ್ರೆ 1.25 ಮಿಲಿ ಈಕ್ವೆಲೆಂಟ್ಸ್ ಪರ್ ಲೀಟರ್ ಗಿಂತ ಕಡಿಮೆ ಇದ್ದಂತ ನೀರನ್ನ ನಾವು, ಅದು RSC ಅಂಶ ಕಡಿಮೆ ಇದೆ ಅಂತ ನೀರನ್ನ ನಾವು ನೀರಾವರಿಗೆ ಉಪಯೋಗ ಮಾಡ್ಕೋಬಹುದು ಅಂತ ಲೆಕ್ಕಾಚಾರ ಮಾಡಿ ಹೇಳ್ತೀವಿ, ಸೂಕ್ತ ಅಂತ ಹೇಳ್ತೀವಿ. ಅದೇ ರೀತಿ ಮಧ್ಯಮವಾದಂತಹ ನೀರನ್ನು 1.25 ಇಂದ 2.50 ಮಿಲಿ ಈಕ್ವೆಲೆಂಟ್ ಪರ್ ಲೀಟರ್ ಇರುವಂತಹ ಒಂದು ಪ್ರಮಾಣದಲ್ಲಿ ಇರಬೇಕು. ಮತ್ತೆ ಸೂಕ್ತ ಒಲ್ದಿದ್ರೆ ಇದರಲ್ಲಿ ಕಾರ್ಬೊನೇಟ್ ಅಂಶ 2.5 ಮಿಲಿ ಈಕ್ವೆಲೆಂಟ್ ಗಿಂತ ಜಾಸ್ತಿ ಇದ್ರೆ ಅಂತ ಒಂದು ನೀರನ್ನ ನಾವು ಈ ನೀರಾವರಿಗೆ ಸೂಕ್ತವಲ್ಲ ಅಂತ ಹೇಳ್ತೀವಿ. ಇನ್ನು ಮುಖ್ಯವಾಗಿ ಈ ಅಂತರ್ಜಲದ ನೀರನ್ನ ಬೈಕಾರ್ಬೊನೇಟ್ ಅಂಶ ಜಾಸ್ತಿ ಆಗೋದಕ್ಕೆ ಏನ್ ಕಾರಣ ಅಂತೀರಾ? ಇದು ಸಾಮಾನ್ಯವಾಗಿ ಏನಾಗುತ್ತೆ, ಈ ಕೊಳವೆ ಬಾವಿ ಮತ್ತು ತೆರೆದ ಬಾವಿಗಳ ನೀರಿನಲ್ಲಿ ಬೈಕಾರ್ಬೊನೇಟ್ ಅಂಶ ಜಾಸ್ತಿ ಇರುತ್ತೆ. ಇದಕ್ಕೆ ಕಾರಣಗಳೇನೇ, ಸುಣ್ಣದ ಕಲ್ಲುಗಳ ಪದರದ ಮೂಲಕ ಈ ನೀರು ಆದು ಬರುವಂತದ್ದು ಆಯ್ತಾ. ಮತ್ತೆ ಇನ್ನೊಂದು, ಹೆಚ್ಚಿನ ಪ್ರಮಾಣದಲ್ಲಿ ಸುಣ್ಣವನ್ನು ಮರಳಿನ ಅಂಶ ಹೆಚ್ಚು ಇರುವ ಜಮೀನಿಗೆ ಹಾಕುವುದರಿಂದ ಏನಾಗುತ್ತೆ, ಅಲ್ಲಿ ಬೈಕಾರ್ಬೊನೇಟ್ ಅಂಶ ಜಾಸ್ತಿ ಆಗ್ತಾ ಬರುತ್ತೆ. ಓಹೋ, ಅಂದ್ರೆ ಸುಣ್ಣದ ಕಲ್ಲುಗಳ ಪದರದ ಮೂಲಕ ನೀರು ಬಸ್ತೋಗಿ ಅಂತರ್ಜಲ ಸೇರುವಾಗಲೂ ಇದಾಗುತ್ತೆ. ಇನ್ನೊಂದು, ನಾವು SAR ಅಂತ ಕೇಳ್ತಾರೆ, ಈ ಸೋಡಿಯಂ ಶೋಷಕ ಅನುಪಾತ ಅಂತ ಅಂದು, ಅಂದ್ರೆ ಈ ರೀತಿ ಅಂದ್ರೆ ಏನು ಅಂತೀರಿ ಮುಖ್ಯವಾಗಿ? ಈ ನೀರಿನ ಗುಣಮಟ್ಟವು ಸೋಡಿಯಂ ವಿದ್ಯುತ್ ಕಣದ ಮಟ್ಟದ ಮೇಲೆ ಅವಲಂಬ ಆಗಿದೆ ಅಂತ ಹೇಳಿದ್ವಿ ಆಗ್ಲೇ ಹೇಳ್ದಂಗೆ. ಈ ಸೋಡಿಯಂ ಜಾಸ್ತಿ ಇರುವ ನೀರನ್ನು ಸತತವಾಗಿ ನಾವು ನೀರಾವರಿಗೆ ಬಳಸಿದಲ್ಲಿ ಏನಾಗುತ್ತೆ, ಸೋಡಿಯಂ ವಿದ್ಯುತ್ ಕಣಗಳು ಮಣ್ಣಿನ ಕಲ್ಲಿನ ವಿದ್ಯುತ್ ಕಣಗಳ ವಿನಿಯಮ ಸ್ಥಾನಕ್ಕೆ ಆಕ್ರಮಿಸಿ ಅಲ್ಲಿ ಸೋಡಿಯಂ ಕಣಗಳು ಜಾಸ್ತಿ ಆದಂತೆ ಮಣ್ಣಿನಲ್ಲಿ ಅದು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಹೀರ್ಕೊಳ್ಳುವಂತಹ ಶಕ್ತಿನ ಕಡಿಮೆ ಮಾಡುತ್ತೆ ಅಂತ ಹೇಳ್ತೀವಿ. ಇನ್ನು ಕ್ಷಾರತೆ ಉಂಟಾಗುವಂತ ಸಾಧ್ಯತೆ ಇರುತ್ತೆ ಜಾಸ್ತಿ ಇದಾದ್ರೆ? ಹೌದು, ಕ್ಷಾರತೆ ಉಂಟಾಗತ್ತೆ. ಅವಾಗ ಗಿಡಗಳು ನಂಜಾಗತ್ತೆ ಮತ್ತೆ ಸರಿಯಾಗಿ ಬೆಳವಣಿಗೆನು ಸಹ ಕುಂಠಿತವಾಗತ್ತೆ. ನಮಗೆ ಒಂದು ಉತ್ತಮವಾದ ಒಂದು ಬೆಳೆನೂ ಸಹ ತೆಗೆಯೋದಕ್ಕೆ ಆಗೋದಿಲ್ಲ. ಅಂದ್ರೆ ಮಣ್ಣಿನ ಒಂದು ಸಂಕೀರ್ಣದ ಮೇಲೆ ಈ ಸುಣ್ಣದ ಅಂಶ ಮತ್ತೆ ಮೆಗ್ನೀಷಿಯಂ ಅಂಶಗಳು ಹೊರಗಡೆ ಹೋಗ್ಬಿಡ್ತವೆ, ಅಲ್ಲಿ ಸೋಡಿಯಂ ಅಂಶ ಸೇರ್ಕೊಂಡು ಈ ಒಂದು ಕ್ಷಾರ ಆಗುತ್ತೆ. ಮಣ್ಣಿನ ಒಂದು ಭೌತಿಕ ಗುಣಧರ್ಮಗಳ ಮೇಲೆ ಮತ್ತೆ ರಾಸಾಯನಿಕ ಗುಣಧರ್ಮಗಳ ಮೇಲೆ ಅದು ಪ್ರಭಾವ ಬೀರುತ್ತೆ. ಹಂಗಾಗಿ ಸಸ್ಯ ಪೋಷಕಾಂಶ ಇರ್ಕೊಳ್ಳೋ ಶಕ್ತಿನ ಅದು ಕಡಿಮೆ ಮಾಡುತ್ತೆ. ಇನ್ನು ಮುಖ್ಯವಾಗಿ ಬೋರಾನ್ ಅಂಶಕ್ಕೆ ಬಂದ್ರೆ, ಈ ಬೋರಾನ್ ಅಂಶದ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇದು ಬೋರಾನ್ ಅಂಶ ಸಸ್ಯಗಳಿಗೆ ಅತಿ ಅವಶ್ಯವಾಗಿ ಅಂದ್ರೆ ಇದು ಲಘು ಪೋಷಕಾಂಶ ಅಂತ ಹೇಳ್ತೀವಿ ಮತ್ತು ಅದು ಇದನ್ನ ಅವಶ್ಯವಿರುವ ಪೋಷಕಾಂಶಗಳ ಪೈಕಿ ಬೋರಾನ್ ಸಹ ಒಂದಾಗಿದೆ. ಆದ್ರೆ ಮಣ್ಣಲ್ಲಿ ಇದು ಅತಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಈ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಸಸ್ಯಗಳಿಗೆ ನಂಜುಂಟು ಮಾಡುತ್ತೆ. ಬೋರಾನ್ ಸಾಮಾನ್ಯವಾಗಿ ಚೌಳ್ ಮಣ್ಣುಗಳಲ್ಲಿ ಮತ್ತು ಆ ಬಾವಿ ಚೌಳ್ ಮಣ್ಣಲ್ಲಿರುವಂತಹ ಬಾವಿ ಪ್ರದೇಶ ಕೊಳವೆ ಬಾವಿಗಳಲ್ಲಿ ಏನ್ ತೆಗೆದಿರ್ತೀವಿ ಆ ಒಂದು ನೀರಲ್ಲಿ ಸಹ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಅಂತ ಒಂದು ನೀರನ್ನು ಅಂತರ್ಜಲ ನೀರಿನಲ್ಲಿ ಬೋರಾನ್ ಅಂಶ ಎಷ್ಟಿದೆ ಎಂದು ನಾವು ತಿಳಿದು ನಾವು ಬಳಸಬೇಕಾಗತ್ತೆ. ಈ ಬೋರಾನ್ ಅಂಶ ಎಷ್ಟಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ನಮ್ಮ ಪ್ರಯೋಗಾಲಯದಲ್ಲಿ ಒಟ್ಟು 5 ಗುಂಪುಗಳನ್ನಾಗಿ ವಿಂಗಡಿಸ್ತಿದ್ದೀವಿ. ಅದನ್ನು ಸೂಕ್ಷ್ಮ ಬೆಳೆಗಳು ಅಂದ್ರೆ ಒಂದು ಯಾವುದೇ ಬೆಳೆ ಬೆಳೆದಾಗ ಅದು ಸೂಕ್ಷ್ಮತೆ ಮೇಲೆ ನಾವು ಸೂಕ್ಷ್ಮ ಬೆಳೆಗಳಿಗೆ ನಾವು ಯೋಗ್ಯವಾದ ಪ್ರಮಾಣ ಅಂತ ಹೇಳ್ತೀವಿ. ಮತ್ತೆ ಅಲ್ಪ ಸ್ಥೈರಣ ಬೆಳೆಗಳು ಮತ್ತೆ ಶೈರಣ ಶಕ್ತಿ ಅಂತಹ ಬೆಳೆಗಳು ಅಂತ ನಾವು ವಿಂಗಡಣೆ ಮಾಡ್ತೀವಿ. ಇದಲ್ಲದೆ ಬೆಳೆಗಳಲ್ಲಿ ಸಹ ಬೋರಾನ್ ಶೈರಣಾಶಕ್ತಿ ಇರೋ ಅಂತಹ ಒಂದು ಬೆಳೆಗಳನ್ನ ನಾವು ಆರಿಸಿ ಆ ಒಂದು ಬೆಳೆಗಳನ್ನ ಬೆಳಿಬೇಕಾಗತ್ತೆ. ಅಂದ್ರೆ ಎಲ್ಲಿ ಬೋರಾನ್ ಅಂಶ ಜಾಸ್ತಿ ಇರುತ್ತೆ ಅಂತ ಕಡೆಗಳಲ್ಲಿ ಅಂತ ನೀರನ್ನ ಈ ಬೋರಾನ್ ಅಂಶವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಇರುವಂತಹ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಬಳಸ್ಕೋಬೇಕಾಗುತ್ತೆ. ಹೌದು, ಖಂಡಿತ. ಇನ್ನ ಮುಖ್ಯವಾಗಿ ಈ ಕರಗುವ ಸೋಡಿಯಂ ಪ್ರಮಾಣ ಅಂತ ನಾವು ಕೇಳ್ತಾ ಇರ್ತೀವಿ, ಇದರ ಪ್ರಮಾಣ ಎಷ್ಟಿರುತ್ತೆ ಅಂತೀರ? ಈ ನೀರಾವರಿ ಜಲದಲ್ಲಿ ಕರಗುವ ಸೋಡಿಯಂ ಪ್ರಮಾಣ 60%ಗಿಂತ ಕಡಿಮೆ ಇದ್ರೆ ಅಂತ ನೀರ್ನ ನಾವು ಉತ್ತಮ ನೀರು ಅಂತೀವಿ. 60%ಗಿಂತ ಜಾಸ್ತಿ ಇದ್ದಲ್ಲಿ ಅಂತ ಅದು ಹಾನಿಕಾರಕ ನೀರು ಎಂದು ನಾವು ಪರಿಗಣಿಸ್ತೀವಿ. ಅಂದ್ರೆ 60%ರಷ್ಟು ಅನ್ನೋದು ಒಂದು ಮಿತಿ. ಒಂದು ಮಿತಿ ಈ ಒಂದು ಕರಗುವ ಸೋಡಿಯಂ ಪ್ರಮಾಣ. ಇನ್ನ ಈ ಕ್ಲೋರೈಡ್ ಅಂಶದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈ ಕ್ಲೋರೈಡ್ ಋಣ ವಿದ್ಯುತ್ನಗಳು ಮಣ್ಣಿನ ಗುಣಧರ್ಮಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಇದರ ದುಷ್ಪರಿಣಾಮ ಆಗ್ಲೇ ಹೇಳ್ದಂಗೆ ಏನಂದ್ರೆ, ಈ ಕ್ಲೋರೈಡ್ ಹೆಚ್ಚಿರುವಂತಹ ನೀರ್ನ ನಾವು ನೀರಾವರಿಗೆ ಉಪಯೋಗ ಮಾಡಿಕೊಂಡಾಗ ಏನಾಗುತ್ತೆ, ಗಿಡ ಎಲೆಗಳು ಮುದುರ್ಕೊಳ್ಳುತ್ತೆ ಮತ್ತೆ ಎಲೆಗಳು ಮೃದತ್ವವನ್ನು ಕಳ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಒರಟಾಗತ್ತೆ. ಹಂಗಾಗಿ ಈ ಕ್ಲೋರೈಡ್ ಪ್ರಮಾಣದ ಮೇಲೆ ನೀರಿನಲ್ಲಿ ಎಷ್ಟು ಮಳೆ ಕ್ಲೋರೈಡ್ ಅಂಶ ಇರಬೇಕು ಅನ್ನೋದ್ ಮೇಲೆ ಒಟ್ಟು 4 ಗುಂಪಾಗಿ ಗುಂಪು ಮಾಡಲಾಗುತ್ತೆ. ಒಂದು ಅತ್ಯುತ್ತಮ ಅಂದ್ರೆ 4 ಮಿಲಿ ಈಕ್ವಲೆನ್ಸ್ ಗಿಂತ ಕಡಿಮೆ ಇರುವಂತಹ ನೀರು ಕ್ಲೋರೈಡ್ ಅಂಶ ಇದ್ರೆ ಆ ನೀರನ್ನು ನಾವು ಅತ್ಯುತ್ತಮ ನೀರು ಅಂತ ಕರಿತೀವಿ. ಮತ್ತೆ ಉತ್ತಮ 4-7 ಮಿಲಿ ಈಕ್ವಲೆಂಟ್ ಪರ್ ಲೀಟರ್ ಇರಬೇಕು. ಮಧ್ಯಮವಾದ ನೀರು ಅಂದ್ರೆ 7-12 ಮಿಲಿ ಈಕ್ವಲೆಂಟ್ ಪರ್ ಲೀಟರ್. ಮತ್ತೆ ಉಪಯುಕ್ತವಲ್ಲದ ನೀರು ಅಂದ್ರೆ ಕ್ಲೋರೈಡ್ ಅಂಶ ಜಾಸ್ತಿ ಇರುವಂತಹ ನೀರು ನಾವು ನೀರಾವರಿಗೆ ಸಾಮಾನ್ಯವಾಗಿ ಶಿಫಾರಸು ಮಾಡೋದಿಲ್ಲ. ಅಂತ ಒಂದು ನೀರಿನಲ್ಲಿ ಕ್ಲೋರೈಡ್ ಅಂಶ 12 ಮಿಲಿ ಈಕ್ವಲೆಂಟ್ಸ್ ಗಿಂತ ಪರ್ ಲೀಟರ್ ಗಿಂತ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಒಂದು ನೀರಾವರಿ ನೀರಿನ ನಮೂನೆ ಪ್ರಯೋಗಾಲಯಕ್ಕೆ ಬಂದಾಗ ತಾವು ಇಷ್ಟೆಲ್ಲ ವಿಶ್ಲೇಷಣೆ ಮಾಡ್ತೀರಾ? ಹೌದು, ಖಂಡಿತ. ಅದರಲ್ಲಿ ಯಾವ್ಯಾವ ಲವಣಗಳಿದಾವೆ, ಕರಗುವ ಲವಣಗಳು, ಈ ಸೋಡಿಯಂ ಪ್ರಮಾಣ, ಕ್ಲೋರೈಡ್ ಅಂಶ, ಇವನ್ನೆಲ್ಲ ತಾವು ನೋಡಿ ಅದನ್ನ ಗುಣಮಟ್ಟ ನಿರ್ಧಾರ ಮಾಡ್ತಾರೆ. ಈ ಒಂದು ಗುಣಮಟ್ಟದ ಮೇಲೆ ನಾವು ಆ ನೀರಾವರಿ ನೀರು ಯಾವ ಒಂದು ಗುಂಪಿಗೆ ಸೇರಿದೆ, C1 C2 ಅಂತ ಹೇಳ್ತೀವಿ, ನಾವು ಆ ಒಂದು ಕ್ಲಾಸಸ್ ಮೇಲೆ ನಾವು ಅದನ್ನ ನೀರಾವರಿಗೆ ಉಪಯೋಗ ಮಾಡಬಹುದೋ ಇಲ್ವೋ ಅನ್ನೋದನ್ನ ನಾವು ರೈತರಿಗೆ ಶಿಫಾರಸು ಮಾಡಿ ನಾವು ಹೇಳ್ತೀವಿ. ಈಗ ಮುಖ್ಯವಾಗಿ ನಮ್ಮ ರೈತ ಬಾಂಧವರಲ್ಲಿ ಈಗ ಕೊಳವೆ ಬಾವಿಗಳಿದಾವೆ. ಹೌದು. ಅವರು ಈ ಕೊಳವೆ ಬಾವಿಯ ನೀರನ್ನ ನಮೂನೆ ರೀತಿಯಲ್ಲಿ ತೆಗೆದು ಯಾವ ರೀತಿ ಕಳಿಸಬೇಕು? ಅದು ಮುಖ್ಯವಾದ ಒಂದು ಅಂಶ. ಈ ನೀರಾವರಿ ನೀರನ್ನ ನಾವು ವಿಶ್ಲೇಷಣೆಗೆ ಕಳಿಸಬೇಕಾದ್ರೆ ನಾವು ಚೆನ್ನಾಗಿರುವಂತಹ ಒಂದು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನಾವು 1/2 ಗಂಟೆ ಬೋರ್ನ ಬಿಟ್ಟು 1/2 ಗಂಟೆ ಆ ಒಂದು ನೀರಾವರಿ ಏನು ಬಳಸ್ತೀವಿ 1/2 ಗಂಟೆ ಆದ್ಮೇಲೆ ನಾವು ಈ ಒಂದು ನೀರನ್ನ ನಾವು ಶೇಖರಣೆ ಮಾಡಿ ತಕ್ಷಣ ನಾವು ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ಬೇಕಾಗತ್ತೆ. ಅಂದ್ರೆ ಆದಷ್ಟು ಬೇಗ ಅದು ಪ್ರಯೋಗಾಲಯಕ್ಕೆ ತಲುಪಬೇಕಾಗತ್ತೆ. ಇದು ಮುಖ್ಯವಾಗಿ ಕೊಳವೆ ಬಾವಿ ಇದರಲ್ಲಿ. ಬಾವಿನಲ್ಲಿ ತೆಗಿಬೇಕಾದ್ರೆ ಬಾವಿ ಅಥವಾ ಕೆರೆಗಳು ಇಂಥವಾದಾಗ ಬಾವಿನಲ್ಲಿ ಅದನ್ನು ಸರಿ, ಅದನ್ನು ಸಹ ಚೆನ್ನಾಗಿರುವಂತಹ ಒಂದು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನಾವು ಆ ನೀರನ್ನ ಶೇಖರಣೆ ಮಾಡಿ ತೊಳೆದು ಚೆನ್ನಾಗಿ ತೊಳೆದು ಅದರಲ್ಲಿ ಯಾವ್ದೇ ನಾವು ರಾಸಾಯನಿಕ ವಸ್ತು ಇರುವಂತಹ ಬಾಟಲ್ ನ ನಾವು ಉಪಯೋಗ ಮಾಡಬಾರದು. ಚೆನ್ನಾಗಿರೋ ಬಾಟಲ್ ಅನ್ನ ತಗೊಂಡು ನಾವು ಅದನ್ನ ನೀರನ್ನ ತರಬೇಕಾಗತ್ತೆ. ತೊಳೆಯೋದಕ್ಕೂ ಕೂಡ ಯಾವುದೇ ರಾಸಾಯನಿಕ ಬಳಸಬಾರದು. ನಾವು ಅದು ತುಂಬಕ್ಕಿಂತ ಮುಂಚೆ ಆ ನೀರ್ನಲ್ಲೇ ನಾವು ಬಾಟಲ್ ನ 2-3 ಸಲಿ ಚೆನ್ನಾಗಿ ನಾವು ತೊಳೆದು ನಂತರ ಆ ನೀರ್ನ ಶೇಖರಣೆ ಮಾಡಿಕೊಂಡು ತಗೊಂಡ್ಬರ್ಬೇಕಾಗತ್ತೆ. ಮುಖ್ಯವಾಗಿ ಪರೀಕ್ಷಾ ಸೌಕರ್ಯಗಳು ನಮ್ಮ ರೈತ ಬಾಂಧವರಿಗೆ ಎಲ್ಲೆಲ್ಲಿ ಸಿಗಬಹುದು ಅಂತೀರಿ? ಇಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವಂತಹ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈಗ ಏನು ಹನಿ ನೀರಾವರಿ ರೈತರಿಗೆ ಏನು ಕಂಪಲ್ಸರಿ ಮಾಡಿದ್ದಾರೆ ಅದನ್ನ ಎಲ್ಲಾ ರೈತರು ತಮ್ಮ ಜಮೀನಿನಲ್ಲಿ ಹನಿ ನೀರಾವರಿ ಮತ್ತೆ ಸಿಂಚನ ನೀರಾವರಿ ಪದ್ಧತಿನ ಅಳವಡಿಸ್ತಾ ಇದ್ದಾರೆ. ಅಲ್ಲಿ ಮಣ್ಣು ಮತ್ತೆ ನೀರಿನ ವಿಶ್ಲೇಷಣೆ ಮಾಡಿ ಕಡ್ಡಾಯ ಮಾಡಿದ್ದಾರೆ. ಈ ನೀರಿನ ವಿಶ್ಲೇಷಣೆ ಮಾಡಿ ಅದರಲ್ಲಿರುವಂತಹ ಕರಗುವ ಲವಣದ ಅಂಶ ನಾವು ಏನಾಗ್ಲೇ ಮಾಹಿತಿಯನ್ನು ಕೊಟ್ವಿ ಕರಗುವ ಲವಣದ ಅಂಶ ಎಲ್ಲಾದ್ರ ಮೇಲೆ ನಾವು ಆ ಒಂದು ರೈತರು ತಂದಿರೋ ನೀರು ನೀರಾವರಿಗೆ ಉಪಯೋಗ ಮಾಡಬಹುದೋ ಇಲ್ವೋ ಅನ್ನೋದನ್ನ ನಾವು ಶಿಫಾರಸ್ ಮೇಲೆ ಕೊಡ್ತಾ ಇದೀವಿ. ಅಂದ್ರೆ ತಾವು ಉತ್ತಮವಾದ ಅಂಶ ಹೇಳಿದ್ರಿ, ಇವತ್ತು ಎಲ್ಲ ಹನಿ ನೀರಾವರಿ ಅಳವಡಿಸಿಕೊಳ್ತಾ ಇದ್ದಾರೆ. ಅಲ್ಲಿ ನೀರಾವರಿ ನೀರಿನ ಗುಣಮಟ್ಟ ಚೆನ್ನಾಗಿಲ್ಲ ಅಂದ್ರೆ ಬೇಗ ಹಾಳಾಗುತ್ತೆ. ಖಂಡಿತ, ಉತ್ತಮ ಗುಣಮಟ್ಟದ ನೀರನ್ನೇ ಬಳಸ್ಕೋಬೇಕು. ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವ ಮತ್ತೆ ಇದರಲ್ಲಿ ಯಾವ್ಯಾವ ಒಂದು ವಿಶ್ಲೇಷಣೆಗಳನ್ನ ಈ ಪ್ರಯೋಗಾಲಯದಲ್ಲಿ ಕೈಗೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡೋಣ ಅಂತಂದು ತಮ್ಮನ್ನ ಇಷ್ಟೆಲ್ಲ ಕೇಳಿದೆ. ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ವಾಸಂತಿ ಅವರೇ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನೀರಾವರಿ ನೀರಿನ ಪರೀಕ್ಷೆ ಮತ್ತು ಅದರ ಮಹತ್ವ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹಪ್ರಾಧ್ಯಾಪಕರಾದ ಡಾ ಬಿಜಿ ವಾಸಂತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಅಶಕ, ಕ್ಯಾಲೆಂಡರ್ಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇನ್ನೀಗ ಕೃಷಿ ಮಾಹಿತಿ. ಟ್ರೈಕೋಡರ್ಮ ಒಂದು ಮುಖ್ಯವಾದ ಜೈವಿಕ ಶಿಲೀಂದ್ರನಾಶಕ. ಇದು ಮುಖ್ಯವಾಗಿ ಮಣ್ಣಲ್ಲಿ ವಾಸ ಮಾಡುವಂತ ಮತ್ತೆ ಮಣ್ಣಿನಿಂದ ಹರಡುವಂತ ಕ್ಲಿರೋಸಿಯಮ್, ರೈಸೋಕ್ಟೋನಿಯಾ, ಪಿಟಿಎಂ, ಫೈಟಾಪ್ತರ, ಫ್ಯೂಸೇರಿಯಂನಂತಹ ಈ ಬೇರುಕೊಳೆ ರೋಗ, ಬಾಳ್ ರೋಗ ಅಥವಾ ಸೊರಗ ರೋಗ ಉಂಟು ಮಾಡುವಂತಹ ಶಿಲೀಂಧ್ರಗಳನ್ನ ನಿರ್ವಹಣೆ ಮಾಡುತ್ತೆ. ಈ ಟ್ರೈಕೋಡರ್ಮ ಶಿಲೀಂಧ್ರದಲ್ಲಿ ಅನೇಕ ಪ್ರಭೇದಗಳಿದ್ದಾವೆ. ಅವುಗಳಲ್ಲಿ ಟ್ರೈಕೋಡರ್ಮ ಹಾರ್ಜಿಯಾನಮು ಮತ್ತು ಟ್ರೈಕೋಡರ್ಮ ವಿರಡೆ ಮುಖ್ಯವಾದಂಥವು. ಇವುಗಳನ್ನು ಜೈವಿಕ ಶಿಲೀಂಧ್ರನಾಶಗಳಾಗಿ ನಾವು ಬಳಸ್ಕೋಬಹುದು. ಮುಖ್ಯವಾಗಿ ಈ ಟ್ರೈಕೋಡರ್ಮ ಶಿಲೀಂಧ್ರ ಬೇರ್ಗಳ ಸಮೀಪದಲ್ಲಿ ಬೆಳೆದು ಬೇರ್ನ ಸುತ್ತಲೂ ಅತ್ಯಂತ ಪ್ರಬಲವಾದಂಥ ಕವಚವನ್ನು ನಿರ್ಮಿಸಿ ಹಾನಿಕಾರಕ ಶಿಲೀಂಧ್ರಗಳಿಂದ ಬೇರನ್ನು ರಕ್ಷಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ ಈ ಟ್ರೈಕೋಡರ್ಮ ರೋಗಕಾರಕ ಶಿಲೀಂಧ್ರಗಳ ಮೇಲೆ ಪರಾವಲಂಬಿಯಾಗಿ ಬೆಳೆದು ಅವುಗಳ ಸಂಖ್ಯೆ ಮತ್ತು ಸಂತಾನೋತ್ಪತ್ತಿಯನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಈ ಟ್ರೈಕೋಡರ್ಮ ಮಣ್ಣಲ್ಲಿ ಅನೇಕ ಈ ಆಂಟಿಬಯೋಟಿಕ್ ವಸ್ತುಗಳು ಮತ್ತು ಅನೇಕ ಕಿಣ್ವಗಳನ್ನು ಬಿಡುಗಡೆ ಮಾಡಿ ಬೀಜ ಮತ್ತು ಮಣ್ಣಿನಿಂದ ಹರಡುವಂಥ ಅನೇಕ ರೋಗಾಣುಗಳನ್ನು ನಿರ್ವಹಣೆ ಮಾಡುತ್ತೆ. ಇದು ಬೇರೆ ಶಿಲೀಂಧ್ರಗಳಿಗಿಂತ ವೇಗವಾಗಿ ಬೆಳೆದು ಅವುಗಳಿಗೆ ಆಹಾರ ಮತ್ತು ಸ್ಥಳ ಸಿಗದ ಹಾಗೆ ಮಾಡಿ ರೋಗಗಳನ್ನು ನಿಯಂತ್ರಣ ಮಾಡುತ್ತೆ. ಜೊತೆಗೆ ಅಲ್ಪ ಪ್ರಮಾಣದಲ್ಲಿ ಈ ರೋಗಕಾರಕ ದುಂಡಾಣುಗಳು ಮತ್ತು ಜಂತುಗಳನ್ನು ಕೂಡ ಇದು ನಿಯಂತ್ರಣ ಮಾಡುತ್ತೆ. ಇನ್ನು ಟ್ರೈಕೋಡರ್ಮಾವನ್ನು ಉಪಯೋಗಿಸುವಂಥ ವಿಧಾನಕ್ಕೆ ಬಂದರೆ ನಾವು ಮುಖ್ಯವಾಗಿ ಭೂಮಿಗೆ ಕೂಡ ಇದನ್ನು ಹಾಕ್ಬೋದು. ಪ್ರತಿ ಹೆಕ್ಟೇರ್ಗೆ 5 ಕಿಲೋಗ್ರಾಂನಷ್ಟು ಟ್ರೈಕೋಡರ್ಮಾವನ್ನು ಚೆನ್ನಾಗಿ ಕಳೆತಂಥ 5 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಸೇರಿಸಿ ಬಳಸಬಹುದು. ಟ್ರೈಕೋಡರ್ಮಾವನ್ನು ಬೇರೆ ವಸ್ತುಗಳಾದಂಥ ಈ ತೆಂಗಿನ ನಾರು, ಕಳೆತಂಥ ಗೊಬ್ಬರ ಮತ್ತು ಜಿಪ್ಸಮ್ ಜೊತೆಗೆ ಸೇರಿಸಿ ನಾವು ಮಣ್ಣಿಗೆ ಹಾಕ್ಬೋದು. ಜೊತೆಗೆ ಈ ತೋಟಗಾರಿಕಾ ಗಿಡದ ಬುಡುಗಳಿಗೂ ಕೂಡ ಇದನ್ನು ಹಾಕ್ಬೋದು. ಟ್ರೈಕೋಡರ್ಮವನ್ನು ಬೇರೆ ಜೈವಿಕ ಗೊಬ್ಬರಗಳಾದಂಥ ಈ ರೈಸೋಬಿಯಮ್ಮು, ಅಜೋಸ್ಪಿರ್ಲಮ್ಮು, ಅಜಿಟೋಬ್ಯಾಕ್ಟರು, ಹಾಗೆಯೇ ಈ ರಂಜಕವನ್ನು ಕರಗಿಸುವಂಥ ಈ ಜೀವಾಣು ಗೊಬ್ಬರದ ಜೊತೆಯಲ್ಲಿ ಬೆರೆಸಿ ನಾವು ಉಪಯೋಗಿಸ್ಬೋದು. ಇದರಿಂದ ಯಾವುದೇ ತರಹದ ತೊಂದರೆ ಕಂಡುಬಂದಿಲ್ಲ. ಇನ್ನು ಬೀಜೋಪಚಾರ ಮಾಡೋದ್ರ ಮೂಲಕವೂ ಕೂಡ ನಾವು ಟ್ರೈಕೋಡರ್ಮದ ಉಪಚಾರವನ್ನು ಮಾಡಬಹುದು. ಸಾಮಾನ್ಯವಾಗಿ ಈ ಬೀಜೋಪಚಾರಕ್ಕೆ ಈ ಟಾಲ್ಕಮ್ ಪುಡಿ ಆಧಾರಿತ ಟ್ರೈಕೋಡರ್ಮ ಉತ್ತಮವಾಗಿರುತ್ತೆ. ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4-6 ಗ್ರಾಂನಂತೆ ಈ ಟ್ರೈಕೋಡರ್ಮವನ್ನು ನಾವು ಬಳಸಿಕೊಂಡು ಬೀಜೋಪಚಾರ ಮಾಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಾವು ಸಸಿಗಳ ಬೇರುಗಳನ್ನು ಕೂಡ ಈ ಟ್ರೈಕೋಡರ್ಮ ದ್ರಾವಣದಲ್ಲಿ ಅದ್ದಿ ಆನಂತರ ನಾವು ನಾಟಿಗೆ ಬಳಸ್ಕೋಬಹುದು. ವಿಶೇಷವಾಗಿ 10 ಗ್ರಾಂನಷ್ಟು ಈ ಟ್ರೈಕೋಡರ್ಮವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ದ್ರಾವಣ ತಯಾರು ಮಾಡಿಕೊಂಡು ಅದರಲ್ಲಿ ಸಸಿಗಳನ್ನು, ಆಲೂಗಡ್ಡೆ ಬೀಜಗಳನ್ನು, ಕಬ್ಬಿನ ತುಂಡುಗಳನ್ನು 30 ನಿಮಿಷ ಕಾಲ ಅದ್ದಿ ಆನಂತರ ನಾಟಿಗೆ ಬಳಸ್ಕೋಬಹುದು. ಸುಡೋಮೊನಾಸ್ ಫ್ಲೋರೆಸೆನ್ಸ್ ಕೂಡ ಒಂದು ಮುಖ್ಯವಾದಂಥ ಜೈವಿಕ ರೋಗನಾಶಕ. ಇದು ಒಂದು ಬ್ಯಾಕ್ಟೀರಿಯಾ. ಇದು ಬೇರುಗಳ ಸಮೀಪದಲ್ಲಿ ಬೆಳೆದು ಬೇರಿನ ಸುತ್ತಲೂ ಅತ್ಯಂತ ಪ್ರಬಲವಾದಂಥ ಕವಚವನ್ನು ನಿರ್ಮಾಣ ಮಾಡಿಕೊಂಡು ಹಾನಿಕಾರಕ ಶಿಲೀಂಧ್ರಗಳಿಂದ ಬೇರನ್ನು ರಕ್ಷಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ರೋಗಕಾರಕ ಶಿಲೀಂಧ್ರಗಳ ಮೇಲೆ ಪರಾವಲಂಬಿಯಾಗಿ ಬೆಳೆದು ಅವುಗಳ ಸಂಖ್ಯೆ ಮತ್ತು ಸಂತಾನೋತ್ಪತ್ತಿಯನ್ನು ಕಡಿಮೆ ಮಾಡುತ್ತೆ. ಇನ್ನು ಮಣ್ಣಲ್ಲಿರುವಂಥ ಈ ಬಂಧಿತವಾದಂಥ ರಂಜಕವನ್ನು ಇದು ನೈಸರ್ಗಿಕ ಆಮ್ಲಗಳನ್ನು ಬಿಡುಗಡೆ ಮಾಡೋದ್ರ ಮೂಲಕ ಹೆಚ್ಚು ರಂಜಕವನ್ನು ಗಿಡಗಳಿಗೆ ಸಿಗೋ ಹಾಗೆ ಮಾಡುತ್ತೆ. ಈ ಸೂಡೋಮೊನಾಸ್ ಫ್ಲೋರೆಸೆನ್ಸು ಬೇರೆ ಶಿಲೀಂಧ್ರ ಮತ್ತು ದಂಡಾಣುಗಳಿಗಿಂತ ವೇಗವಾಗಿ ಬೆಳೆದು ಅವುಗಳಿಗೆ ಆಹಾರ ಮತ್ತು ಸ್ಥಳ ಸಿಗದ ಹಾಗೆ ಮಾಡಿ ರೋಗಗಳನ್ನು ನಿಯಂತ್ರಣ ಮಾಡುತ್ತೆ. ಇನ್ನು ಈ ಸೂಡೋಮೊನಾಸ್ ಫ್ಲೋರೆಸೆನ್ಸನ್ನು ಉಪಯೋಗಿಸುವಂಥ ವಿಧಾನಕ್ಕೆ ಬಂದರೆ ಮುಖ್ಯವಾಗಿ ಇದನ್ನು ನಾವು ಭೂಮಿಗೆ ಹಾಕ್ಬೋದು. ಪ್ರತಿ ಹೆಕ್ಟೇರ್ಗೆ 5 ಕಿಲೋಗ್ರಾಂನಷ್ಟು ಸೂಡೋಮೊನಾಸ್ ಫ್ಲೋರೆಸೆನ್ಸನ್ನು ಚೆನ್ನಾಗಿ ಕಳೆದಂಥ 5 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಬೆರೆಸ್ಕೊಂಡು ನಾವು ಬಳಸ್ಕೋಬಹುದು. ಈ ಸೂಡೋಮೊನಾಸನ್ನು ಬೇರೆ ವಸ್ತುಗಳಾದಂಥ ಈ ತೆಂಗಿನ ನಾರು, ಕಳೆದಂಥ ಗೊಬ್ಬರ ಮತ್ತೆ ಜಿಪ್ಸಮ್ ಜೊತೆಗೆ ಸೇರಿಸಬಹುದು, ಇದನ್ನ ಮಣ್ಣಿಗೆ ಹಾಕಬಹುದು, ಹಾಗೆಯೇ ತೋಟಗಾರಿಕಾ ಗಿಡದ ಬುಡಗಳಿಗೂ ಕೂಡ ಇದನ್ನು ಹಾಕಬಹುದು. ಇನ್ನು ಬೇರೆ ಜೈವಿಕ ಗೊಬ್ಬರಗಳಾದಂಥ ರೈಸೋಬಿಯಮ್ಮು, ಅಜೋಸ್ಪಿರ್ಲಮ್ಮು, ಅಜಿಟೋಬ್ಯಾಕ್ಟರು, ಹಾಗೆಯೇ ಈ ರಂಜಕವನ್ನು ಕರಗಿಸುವಂಥ ಬ್ಯಾಕ್ಟೀರಿಯಾಗಳ ಜೊತೆಗೆ ಸೇರಿಸಿ ನಾವು ಉಪಯೋಗಿಸಬಹುದು. ಇದರಿಂದ ಯಾವುದೇ ತರಹದ ಹಾನಿ ಕಂಡುಬಂದಿಲ್ಲ. ಇನ್ನು ಬೀಜೋಪಚಾರವನ್ನು ಕೂಡ ನಾವು ಮಾಡಬಹುದು. ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4-6 ಗ್ರಾಂನಂತೆ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ. ಇನ್ನು ಸಸ್ಯಗಳ ಬೇರುಗಳನ್ನು ಅದ್ದದಾದರೆ 10 ಗ್ರಾಂನಷ್ಟು ಈ ಸೂಡಮೊನಾಸ್ ಫ್ಲೋರೆಸೆನ್ಸ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ಆ ಸಸ್ಯಗಳನ್ನು 30 ನಿಮಿಷ ಅದ್ದಿ ಆನಂತರ ನಾವು ನಾಟಿಗೆ ಬಳಸ್ಕೋಬೇಕಾಗತ್ತೆ. ಇನ್ನು ಸಿಂಪರಣೆಗೆ ಉಪಯೋಗಿಸುವಾಗ ಈ ಸೂಡಮೊನಾಸ್ ಫ್ಲೋರೆಸೆನ್ಸ್ನ ಸಾಕಷ್ಟು ಜೀವಾಣುಗಳ ಸಂಖ್ಯೆ ಪ್ರತಿ 1 ಮಿಲಿಲೀಟರ್ನಲ್ಲಿ ಇರೋದನ್ನು ನಾವು ಖಚಿತಪಡಿಸಿಕೊಂಡು ನಾವು ಸಿಂಪರಣೆಗೆ ಬಳಸ್ಕೋಬೇಕಾಗತ್ತೆ. ಬ್ಯಾಸಿಲಸ್ ಸಬ್ಟಿಲಿಸ್ ಎನ್ನುವಂಥದ್ದು ಈ ಬ್ಯಾಕ್ಟೀರಿಯಾ ಜಾತಿಗೆ ಸೇರಿದಂಥ ಒಂದು ಜೈವಿಕ ರೋಗನಾಶಕ. ಮುಖ್ಯವಾಗಿ ವಿವಿಧ ಬೆಳೆಗಳಲ್ಲಿ ಕಂಡುಬರುವಂಥ ಸೊರಗು ರೋಗ, ಬೂದಿ ರೋಗ, ಬೂಜು ರೋಗ, ಎಲೆ ಚುಕ್ಕೆ ರೋಗ ಮತ್ತು ಮಚ್ಚೆ ರೋಗಗಳನ್ನು ಇದು ನಿಯಂತ್ರಣ ಮಾಡುತ್ತೆ. ಮುಖ್ಯವಾಗಿ ಬ್ಯಾಸಿಲಸ್ ಸಬ್ಟಿಲಿಸನ್ನು ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4-6 ಗ್ರಾಂ ಪ್ರಮಾಣದಲ್ಲಿ ಬೀಜೋಪಚಾರ ಮಾಡಿ ನಾವು ಬಿತ್ತನೆಗೆ ಬಳಸ್ಕೋಬಹುದು. 100 ಗ್ರಾಂನಷ್ಟು ಈ ಬ್ಯಾಸಿಲಸ್ ಸಬ್ಟಿಲಿಸ್ ಪುಡಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಆ ದ್ರಾವಣದಲ್ಲಿ 30 ನಿಮಿಷ ಕಾಲ ಸಸಿಗಳ ಬೇರನ್ನು ಅದ್ದಿ ನಾಟಿ ಮಾಡಬೇಕಾಗತ್ತೆ. 200 ಕಿಲೋಗ್ರಾಂನಷ್ಟು ಒಣಗದಂಥ ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ 4-5 ಕಿಲೋಗ್ರಾಂನಷ್ಟು ಈ ಬ್ಯಾಸಿಲಸ್ ಸಬ್ಟಿಲಿಸ್ ಪುಡಿಯನ್ನು ಬೆರೆಸ್ಕೊಂಡು ನಾವು ಬೆಳೆ ಸಾಲುಗಳಲ್ಲಿ ಅಥವಾ ಬೆಳೆ ಬುಡದ ಸುತ್ತ ಹಾಕ್ಬೋದು. ಪ್ರತಿ ಲೀಟರ್ ನೀರಿಗೆ 5 ಗ್ರಾಂ ಪ್ರಮಾಣದಲ್ಲಿ ಈ ಬ್ಯಾಸಿಲಸ್ ಸಬ್ಟಿಲಿಸನ್ನು ನಾವು ಬೆರೆಸ್ಕೊಂಡು ಸಿಂಪರಣೆಗೂ ಕೂಡ ಬಳಸ್ಕೋಬಹುದು. ಸಿಂಪರಣೆಗೆ ಉಪಯೋಗಿಸುವಾಗ ಈ ಜೈವಿಕ ನಾಶಕದ ಒಂದು ಜೀವಾಣುಗಳ ಸಂಖ್ಯೆ ಪ್ರತಿ ಮಿಲಿಲೀಟರ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇರೋದನ್ನು ಖಚಿತ ಮಾಡಿಕೊಂಡು ನಾವು ಬಳಸ್ಕೋಬೇಕಾಗತ್ತೆ. ಫ್ಯಾಸಿಲೋಮೈಸಿಸ್ ಲಿಲಾಸಿನಸ್ ಎನ್ನುವಂಥದ್ದು ಒಂದು ಜೈವಿಕ ಜಂತುನಾಶಕ. ವಿವಿಧ ಬೆಳೆಯ ಬೇರುಗಂಟು ರೋಗ ಮತ್ತು ವಿವಿಧ ರೀತಿಯ ಈ ಜಂತು ಹುಳುಗಳಿಂದ ಬರುವಂಥ ರೋಗಗಳನ್ನು ಇದು ನಿಯಂತ್ರಣ ಮಾಡುತ್ತೆ. ಮುಖ್ಯವಾಗಿ ಈ ಫ್ಯಾಸಿಲೋಮೈಸಿಸ್ ಲಿಲಾಸಿನಸ್ಸು ಜಂತು ಹುಳುಗಳ ತತ್ತಿಗಳನ್ನು ನಾಶ ಮಾಡೋದ್ರ ಮೂಲಕ ಈ ಜಂತು ರೋಗಗಳ ನಿರ್ವಹಣೆಯನ್ನು ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಇನ್ನು ಮುಖ್ಯವಾಗಿ ಈ ತೋಟದ ಬೆಳೆಗಳು ಅಥವಾ ಬಹುವಾರ್ಷಿಕ ಬೆಳೆಗಳಲ್ಲಿ 10 ಗ್ರಾಂನಷ್ಟು ಈ ಫ್ಯಾಸಿಲೋಮೈಸಿಸ್ ಲಿಲಾಸಿನಸ್ ಇದನ್ನು ನಾವು ಪ್ರತಿ ಕಿಲೋಗ್ರಾಂನಷ್ಟು ಒಣಗಿದಂಥ ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಬೆರೆಸ್ಕೊಂಡು ಗಿಡದ ಬುಡಕ್ಕೆ ಹಾಕಿ ಮಣ್ಣಿಂದ ಮುಚ್ಚಬೇಕಾಗತ್ತೆ. ಇನ್ನು ಬೇರೆ ಬೆಳೆಗಳಾಗಿದ್ದರೆ ಪ್ರತಿ ಎಕರೆಗೆ 5 ಕಿಲೋಗ್ರಾಂನಷ್ಟು ಈ ಫ್ಯಾಸಿಲೋಮೈಸಿಸ್ ಲಿಲಾಸಿನಸ್ಸನ್ನು 200 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಬೆರೆಸಿ ನಾವು ಬಳಸ್ಕೋಬಹುದು. ಇನ್ನು ಬೀಜೋಪಚಾರಕ್ಕಾಗಿ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4-5 ಗ್ರಾಂನಷ್ಟು ಈ ಫ್ಯಾಸಿಲೋಮೈಸಿಸನ್ನು ಬೀಜೋಪಚಾರ ಮಾಡಬಹುದು. ಸಸಿಗಳನ್ನು ಕಿತ್ತು ನಾವು ನಾಟಿ ಮಾಡುವಾಗ ಈ ಫ್ಯಾಸಿಲೋಮೈಸಿಸ್ ದ್ರಾವಣದಲ್ಲಿ ಅದ್ದಿ ನಾವು ಹಾಕೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಜಂತು ಹುಳುಗಳ ತೊಂದರೆ ಬರದಂತೆ ನಾವು ತಡೆಗಟ್ಟಬಹುದು. ಅಂದರೆ ಪ್ರತಿ ಲೀಟರ್ ನೀರಿಗೆ 100 ಗ್ರಾಂನಷ್ಟು ಈ ಫ್ಯಾಸಿಲೋಮೈಸಿಸ್ ಲಿಲಾಸಿನಸ್ ಈ ರೋಗನಾಶಕವನ್ನು ನಾವು ಬಳಸ್ಕೋಬೇಕಾಗತ್ತೆ. ಮುಖ್ಯವಾಗಿ ಈ ಜೈವಿಕ ಶಿಲೀಂದ್ರನಾಶಕಗಳು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಿಗ್ತವೆ. ಇವುಗಳನ್ನು ರೈತ ಬಾಂಧವರು ಬಳಸ್ಕೋಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ನೋಡಪ್ಪ, ನಿನ್ ಮಗಳು ಕಫ ಪರೀಕ್ಷೆಯಲ್ಲಿ ಟಿವಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೇ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗತಿ ಡಾಕ್ಟ್ರೆ? ಹ್ಮ್, ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಿಂಗಳು ತಪ್ಪದೆ ತಗೊಂಡ್ರೆ ಸಂಪೂರ್ಣ ಗುಣವಾಗ್ತಾಳೆ. ನನ್ನ ಹಾಗೆ ನಿಮ್ ಮಗಳು ಓದಿ ಡಾಕ್ಟರ್ ಆಗೋದು. ಹಂಗಾದ್ರೆ ನಾನೇ ಜವಾಬ್ದಾರಿ ತಗೊಂಡು ದಿನ ಮಾತ್ರೆ ಕೊಡಿಸ್ತೀನಿ. ಟಿಬಿ ರೋಗ ವಾಸಿ ಆದ್ರೆ ಸಾಕಪ್ಪ. ಟಿಬಿ ಶಾಪಗ್ರಸ್ತ ರೋಗವಲ್ಲ, ಕ್ರಮಬದ್ಧ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈ ಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನೀಗ ಬಾಣಂದೂರು ಕೆಂಬಯ್ಯ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆ, ಬೇರೆ ದೇವರ ಪದವ ಹಾಡೀರು. ಬೇರೆ ದೇವರ ಪದವ ಹಾಡೀರೋ, ಗೆಳೆಯರೆಲ್ಲರೂ ಬಂದು ಸೇರೀರೋ. ಬೇರೆ ದೇವರ ಪದವ ಹಾಡೀರೋ, ಗೆಳೆಯರೆಲ್ಲರೂ ಬಂದು ಸೇರೀರೋ. ಹಾಡೀರೋ ಪಾಡಾಡೀರೋ, ಹಾಡಿರೋ ಕೈಯಲ್ಲಿ ಹಿಡದಿನ್ನು ಹಲವು ಬಣ್ಣದ ಬಲಿ ದೊರೆಸಿನ್ನು ನಮ್ಮ ಚಲುವ ಬೀರಪ್ಪನ ಹಾಡನ್ನ ಚಲುವ ಬೀರಪ್ಪನ ಹಾಡನ್ನ ಹಾಡಿರೋ ಪಂಡಾಡಿರೋ ದೇವನೇ ಬೀರಪ್ಪ